ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಅತಾಲಟ್ಟಿ ಗ್ರಾಮದ ಹಿರಿಯ ರೈತರಾದ ಪಾಂಡು ಭೀಮು ರಾಠೋಡ್ ಅವರೊಂದಿಗೆ ತೊಗರಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್, ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ವಿಜಯಪುರ ಜಿಲ್ಲೆ ಅತಾಲಟ್ಟಿಯ ಪಾಂಡು ಭೀಮು ರಾಠೋಡ್ ಅವರು ನಮ್ಮ ಜೊತೆಗಿದ್ದಾರೆ. ಹಿರಿಯ ರೈತರಿದ್ದಾರೆ, ಅನೇಕ ವರ್ಷಗಳಿಂದ ಅವರು ಕೃಷಿ ಒಳಗೆ ತೊಡಕೊಂಡಿದ್ದಾರೆ. ಅವರು ಲಾವಣಿ ಮೇಲೆ ಕೃಷಿ ಮಾಡ್ತಾ ಇರುವಂತಹವರು. ಸುಮಾರು 20-25 ಎಕರೆ ಜಮೀನೊಳಗೆ ಪ್ರತಿ ವರ್ಷ ಕೃಷಿ ಮಾಡಿ ಅವರ ಒಂದು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರ ಅನುಭವಗಳಲ್ಲಿ ಇತ್ತೀಚೆಗೆ 2 ವರ್ಷ ಆಯಿತು ಹೋಮಿಯೋ ಕೃಷಿ ಬಗ್ಗೆ ಅವರು ಆಸಕ್ತಿ ವಹಿಸಿ ಹೋಮಿಯೋ ಕೃಷಿಯನ್ನ ತೊಗರಿ ಬೆಳೆ ಒಳಗೆ ಉಪಯೋಗ ಮಾಡ್ತಾ ಇದ್ದಾರೆ. ಅವರ ಕೃಷಿ ಯಾವ ರೀತಿ ನಡೆದದ, ಈ 2 ವರ್ಷಗಳಲ್ಲಿ ಅವರ ಅನುಭವಗಳು ಏನದಾವ ಅನ್ನೋದನ್ನ ಅವರಿಂದ ಕೇಳೋಣ. ಪಾಂಡು ಭೀಮು ರಾಠೋಡ್ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. 20-25 ಎಕರೆ ಒಳಗೆ ನೀವು? ನಾವು 15-20 ಎಕರೆ ತನ್ನ ತೊಗರಿ ಹಾಕ್ತೇವ್ರಿ. ತೊಗರಿನೇ ಹಾಕ್ತೀರಿ? ಹುಲ್ಲೆಲ್ಲ ತೊಗರಿ ಹಾಕ್ತೀವಿ. ಒಂದೇ ಬೆಳೆ? ಹಾ, ಒಂದೇ ಬೆಳೆ ಮಾಡ್ತೇವ್ರಿ. ಉಳ್ಕಿದ ಏನೈತಿ, 1 ಎಕರೆ 2 ಎಕರೆ ಜ್ವಾಳ ಮಾಡ್ಕೊತೇವ್ರಿ. ಉಳ್ಕಿದ 1 ಎಕರೆ 2 ಎಕರೆ ಹೂ ಇರ್ತೈತಿ. ಹೂವಿನ ಬೆಳೆನು ಮಾಡ್ತಾ ಇದ್ದೀವಿ. ಹೂವಿನ ಬೆಳೆ ನಮ್ದು ಖಾಯಂರಿ. ಇನ್ ನೀರಾವರಿ ಐತಿ ನಿಮಗೆ ವ್ಯವಸ್ಥೆ? ಹಾ, ಅದ ಬೋರ್ವೆಲ್ ಅದಾವ. ಬೋರ್ವೆಲ್ ದಿಂದ ಸಾಕಷ್ಟು ನೀರು ಆಗ್ತದ ಅದಾವ್ರಿ. ಹೂವಿನ ಬೆಳೆಗಳಿಗೆ ಸಾಕಷ್ಟು? ಹೂವಿನ ಬೆಳೆಗೆ ಸಾಕತ್ತದ. ಉಳ್ಕಿದೇನ್ ನಾವು ಬರೇ ಒಣ ಬೇಸಾಯ. ಒಣ ಬೇಸಾಯ ಎಲ್ಲ ತೊಗರಿ ಆಯ್ತು, ಆಮೇಲೆ ಜ್ವಾಳ ಆಯ್ತು. ಜ್ವಾಳ ಆಯ್ತು, ಒಣ ಬೇಸಾಯದೊಳಗೆ ಆಗ್ತದ. ಮತ್ತೆ ಇಲ್ಲಿ ವಿಜಾಪುರದೊಳಗೆ ಸ್ವಲ್ಪ ಮಳಿ ಕಡಿಮೆ, ಅವಾಗ ಮತ್ತೆ ಹೆಂಗ್ ಮಾಡ್ತೀರಿ? ಆ ತೊಗರಿಗೆ ಮತ್ತೆ ಏನ್ ಇವರು ಇದ್ರಲಿಂದ ಒಂದ್ ಸ್ವಲ್ಪ ತ್ಯಾವ ಇದು ಹೆಚ್ಚು ಕೊಡ್ತಾರೆ. ಇದು ಇವ್ರ ಔಷಧ ಹಚ್ಚನ್ನ ಹೋಮಿಯೋ ಔಷಧ ಈಗ ಬಳಸಾಕತ್ತೀರಿ ನೀವು? 2 ವರ್ಷ ಆಯ್ತು ಬಳಸಾಕತ್ತೀರಿ. ಇದು ವ್ಯತ್ಯಾಸ ಗೊತ್ತಾಗ್ಯದ ನಿಮಗೆ? ತೇವಾಂಶ ಸಹಿತ ಅನುಕೂಲ ಮಾಡಿಕೊಡ್ತದ ಅಂತ ಮಾಡಿಕೊಡ್ತಾರೆ. ಅಡ್ಡಿ ಇಲ್ಲ, ನೀವು ಬಹಳ ಚಲೋ ಅಬ್ಸರ್ವ್ ಮಾಡಿರಿ, ಗಮನಿಸಿದ್ರಿ. ಅದನ್ನು ಇದನ್ನ ನೋಡ್ಯಾರ ಇದ್ ಮಾಡಿ. ಹೌದಾ? ಮೊದ್ಲ ಹೆಂಗ ಆಗ್ತಿತ್ತು? ಮೊದ್ಲ ಮಳಿ ಬಹಳ ದಿವಸ ಹೋಯ್ತು ಅಂತಂದ್ರ ಅವಾಗಿಂದ ಅಲ್ಲಲ್ಲಿ ಸಿಡಿ ಆಯ್ದು ಹೋಗ್ತಿತ್ರಿ. ಬಹಳ ಹೆಚ್ಚಾಗ ನಮ್ಮ ಮಳಿ ಸುಟ್ಟಾಗ ಆಗ್ತಿದ್ದು. ಕಾಯಿ ಆದ್ರೂ ಅವು ಗಿಡಾನೇ ಸುಡ್ತಿದ್ರು ಪೂರಾನೇ. ಇವ್ರ ಇದಕ್ಕ ಸುಡಂಗಿಲ್ಲ, ಕಮ್ಮ ಅದಾವ. ಅದು ಯಾವಾಗ ಗೊತ್ತಾಯ್ತು ನಿಮಗೆ? ಈಗ 2 ವರ್ಷದ ಹಿಂದೆ? 2 ವರ್ಷ. ಈಗ ಇವ್ರ ಔಷಧ ಇದು ಮಾಡಿದ ಬಳಿಕ ನಮ್ಗೆ ಗೊತ್ತಾಗ್ಯದ್ರಿ. ಇಲ್ಲ, ನಾವು 2 ಎಕರೆ ಗಟ್ಲೆ ಕಿತ್ತಿಗರಿ ಮತ್ತೆ ಹೊಳಿ ಉಲ್ಟಾ ಇದು ಮಾಡ್ಯಾವ್ರಿ. ಅಟ್ ಸಿಡಿ ಆಯ್ತಿದ್ರು. ಇವ್ರ ಇದ್ರಿಂದ ಏನೂ ಆಗಿಲ್ಲ. ಏನ್ ಹೆಂಗ್ ಉಪಯೋಗ ಮಾಡ್ತಾ ಇದ್ರಿ ತೊಗರಿ ಬೆಳಿಗ್ಗೆ? ಏನಂತ ಉಪಯೋಗ ಮಾಡ್ತಾ ಇದ್ರಿ? ನಾವು ಬೀಜಕ್ಕೆ ಬಿತ್ತಾಗೆ ಹಚ್ಚಿವಿ. ಬೀಜೋಪಚಾರ ಮಾಡ್ತೀರಿ? ಆ ಔಷಧ ಅವ್ರ ಕಡೆ ತಗೊಂಡ್ ಬಂದು ಬೀಜೋಪಚಾರ ಮೊದ್ಲು ನಿಮಗೆ ತೋರಿಸಿದ್ರೆ ಬೀಜೋಪಚಾರ ಹೆಂಗ್ ಮಾಡ್ಬೇಕು ಏನು ಔಷಧದಿಂದ? ಏನಿಲ್ರಿ, ಬಿತ್ತಕ್ಕಿಂತ ಮೊದ್ಲು ಒಂದ್ ತಾಸು ಏನೈತಿ ಅದನ್ನ ಎಲ್ಲ ಕಲಿಸ್ಕೇರಿಂದ ಒಂದರ ಆರಕ್ ಬಿಡುದ್ರಿ ತೆಳಗ. ಅದನ್ನ ಚಾಲು ಮಾಡಿ. ಅದನ್ನೇನು ನೀವೇ ಮಾಡ್ತಾ ಇದ್ರಿ? ನಿಮ್ಮ ಕುಟುಂಬದೊಳಗ? ಇಲ್ಲ, ನಾವೇ ಮಾಡ್ತೇವ್ರಿ. ನೀವೇ ಮಾಡ್ತೀರಿ? ನೀವೇ ಮಾಡಿ. ಮೊದ್ಲಾದ್ರೂ ನೀವು ಬೀಜೋಪಚಾರ ಮಾಡ್ತಾ ಇದ್ರಿ? ಮೊದ್ಲೇನು ಮಾಡ್ತಿದ್ರು? ಮೊದ್ಲೇನು ಮಾಡ್ತಿದ್ರು? ಬರೇ ಗೊಬ್ಬರ, ಇದು ಸರ್ಕಾರಿ ಗೊಬ್ಬರ ಅದೇ ಅಷ್ಟೇ ಹಾಕ್ತಿದ್ದೆವು. ಜೈವಿಕ ಗೊಬ್ಬರ ಮಾಡ್ತಿರ್ಲಿಲ್ಲ ನೀವು? ಇದಕ್ಕ ಬೀಜೋಪಚಾರ ಏನು ಮಾಡ್ತಾ ಇರ್ಲಿಲ್ಲ ಅವಾಗ? ಏನು ಟ್ರೈಕೋಡರ್ಮ ಬರ್ತಾವ ಅದರದ್ದು ಏನು ಮಾಡ್ತಾ ಇರ್ಲಿಲ್ಲ. ಇವರಿಂದ ನಾವು ಅದನ್ನ ಈಗ ಮಾಡಿದ್ರೆ ಹೋಮಿಯೋ ಔಷಧ ಬೀಜೋಪಚಾರದಿಂದ ಶುರು ಮಾಡಿದ್ರು. ಬೀಜೋಪಚಾರ ಆಯ್ತು, ಅದ್ರ ನಂತರ ಏನು ನಿಮಗ ಮೊಳಕೆ ಹೆಂಗ ಅನಿಸ್ತದ? ಮೊಳಕೆ ಚಲೋ ಬರ್ತಾವ್ರಿ. ಫಸ್ಟ್ ಹೇಳಾಗೇನಿದ್ರಿ ಅಗ್ದಿ ಭಾರಿ ಇದು ಆಗ್ತದ. ಅವು ಬಿತ್ತಾನೆ ಬೇರೆ ಆಗ್ತೈತಿ, ಇದು ಬಿತ್ತಾನೆ ಬೇರೆ ಆಗ್ತೈತಿ. ಮೊಳಕೆ ಬಹಳ ಪ್ಯೂರ್ ಬರ್ತಾವ್ರಿ. ಮತ್ತ ಸೈಜ್ ಬಡ್ಡ್ಯಾಗ ದಪ್ಪ ಬರ್ತಾವ್ರಿ. ಇದು ಬೇರೆ ಅಂದ್ರೆ ಒಟ್ಟು ಸದೃಢ ಸಸಿಗಳಿರ್ತಾವ. ಹಾ ರೀ, ಸಸಿ ಹುಸಿ ಹೋಗಿಲ್ಲ? ಇಲ್ರಿ, ಹೋಗಲ್ಲ. ಮುಂದೆ ಬೆಳವಣಿಗೆ ಆಗುವಾಗ ಹೆಂಗ ಕಾಣಿಸ್ತದೆ? ಬೆಳವಣಿಗೆದಾಗ ಮತ್ತೆ ಅದು ಪಿಂಡೆ ಬರ್ತಾರೆ ಗಿಡ. ಅದು ಈಗೇನ್ ನಾವು ಸರ್ಕಾರಿ ಗೊಬ್ಬರ ಹಾಕಿ ಬಿತ್ತೇವು, ಅದಕ್ಕ ಅದಕ್ಕ ಇವು ದಿಪ್ಪು ಬರ್ತಾವ್ರಿ ಕಡ್ಡಿ, ಅವು ತಿಳುವಾಕವ್ರಿ. ಮತ್ತ ಇದು ಹಸಿರಾಗ್ತೈತಿ ತಪ್ಪಲ, ಅದು ಒಂದ್ ಸ್ವಲ್ಪ ಹಳದಿ ಒಳಗೆ ಹೋಗ್ತದ್ರಿ. ಅದಷ್ಟೇ ನಾವು ಇದು ಮಾಡೋ ನೋಡ್ರಿ. ಅಡ್ಡಿಲ್ಲ, ಈಗ ಒಂದ್ ಬೆಳೆ ಪೂರಾ ತಗೊಂಡಿರಿ ತೊಗರಿ ಬೆಳೆ. ಈಗ ತೊಗರಿ ಒಳಗ ಹೂ ಉದುರುದಾಗ್ಲಿ, ಕಾಯಿ ಉದುರುದಾಗ್ಲಿ, ಸಣ್ಣ ಚಳಿ ಉದುರುದಾಗ್ಲಿ, ಕಮ್ರೆವು ಇವೇನಾರೇ ನೀವು ಗಮನಿಸಿರಿ? ಗಮನಿಸಿವ್ರಿ, ಆದ್ರೆ ಕಮ್ಮ ಇವತ್ತಗತ್ಲೆ ಅಟ್ಟು ಹೂ ಉದುರಂಗಿಲ್ಲ ಅವು. ಹೌದಲ್ಲ, ಮೊದ್ಲಿಂದ ಸಮಸ್ಯೆ ಐತಿ ಐತಿ ಅದ. ತೊಗರಿ ಒಳಗ ಹೂ ಉದುರ್ತಾವ? ಅವು ಏನ್ ಇದು ಕ್ಲೈಮೇಟ್ ಮ್ಯಾಗ್ರಿ ಉದುರ್ತಿದ್ವು. ಆದ್ರ ಇವ್ ನೂರಕ್ಕ ಒಂದ 75% ಇವ್ರು ಇದು ಆಗ್ತದ, ಅದು 50 ಹೋಗ್ತಿತ್ತು. ಓಹೋ ಹೋ ಹೋ, ಅಂದ್ರ ಸಾಕಷ್ಟು ಹೂ ಉದುರದ ಕಡಿಮೆ ಆಗ್ಯದ. ಕಡಿಮೆ ಆಗ್ತಾರ. ಅಡ್ಡಿ ಇಲ್ಲ, ಒಂದು ಒಳ್ಳೆ ಪ್ರಯೋಗ ನೀವು ನೋಡಿದ್ರಿ, ಹೂ ಉದುರಲಾರ್ದು ಅಥವಾ ಹೂ ಕಡಿಮೆ ಉದುರು ಅಂತದ್ದು. ಕಾಯಿ ಸೈಜು, ಆಮೇಲೆ ಕಾಳಿನ ಸೈಜು, ಕಾಯಿ ಸೈಜ್ ಕಾಳು ಇವೇನೈತಿ ಬೋರ್ ಬರ್ತಾವ್ರಿ. ಇದಕ್ಕ ಇದು ಆಗಂಗಿಲ್ಲ, ಹುಳುಕ್ ಹುಳಕ್ ಕಂಡ ಕಂಡ ಆಗುದು. ಕಂಡ ಆಗುದು ಕಮ್ಮಿ, ಕಡಿಮೆ ಅದು. ಕಂಡ ಆಗುದು ಕಡಿಮೆ ಅದು, ಕಡಿಮೆ. ಮತ್ತ ಕಾಳ ಸೈಜ್ ಕಲರ್ ಶೈನಿಂಗ್ ಬರ್ತಾವ್ರಿ ಕಾಳ. ನೋಡುದ್ ಕೂಡ ಅದು ವ್ಯತ್ಯಾಸ ಗೊತ್ತಾಗುತ್ತೆ. ಈಗ ಬ್ಯಾರೆಯವ್ರಿಗೆ ತೋರಿಸಿ, ನೀವು ಹಿಂಗ ನೋಡ್ರಿ ಹಿಂಗ ಕಾಳು ಹಿಂಗ ಬಂದವ್ ಬಂದು ಔಷಧ ನೋಡ್ಕೊಂಡು ಕೇರಿ ಬ್ಯಾರೇನು ಒಯ್ದಾರ ಔಷಧಗಳು ನಮ್ ಕೇಳಿ ಕೇಳಿ ಒಯ್ದಾರ. ಎಷ್ಟು ಮಂದಿಗೆ ಕೊಡಿಸಿರಿ ನೀವು? 4 ಮಂದಿ ಒಯ್ದಾರ, ದೊಡ್ಡ ದೊಡ್ಡ 50 ಎಕರೆ ಹೊಲದವ್ರು ಒಯ್ದಾರ ಅವರು. ಮತ್ತ ಅವರಲ್ಲಿ ಏನ್ ರಿಸಲ್ಟ್ ಏನಾರ ಹೇಳ್ಯಾರ ನಿಮಗ? ಹೇಳ್ಯಾರ ಅವರು ಚಲೋ ಅದಾವ ಅಂತ ಹೇಳ್ಯಾರ, ಆದ್ರೆ ನಾವು ಹೋಗಿ ನೋಡಿಲ್ಲ. ನೋಡಿಲ್ಲ ಅವ್ರು ಏನೈತಿ ಚಲೋ ಐತೆ ಅವ್ರಿಗೆ ತೃಪ್ತಿ ಆಗ್ಯದ. ಅಂದ್ರ ಬ್ಯಾರೆಯವ್ರಿಗೂ ಕೂಡ ನೀವು ನಿಮ್ಮ ಅನುಭವಗಳನ್ನ ಹಾಕಿದ್ರಿ? ನಾವು ಹೇಳೇವ್ರಿ, ನಮ್ ಕೇಳ್ಯಾರ ನಾವು ಅವ್ರಿಗೆ ಹೇಳೇವ್ನ. ಅಡ್ಡಿಲ್ಲ, ಎಲ್ಲ ಇದ್ ಮಾಡಿ ಅಡ್ಡಿಲ್ಲ. ಈಗ ಏನು ಇಳುವರಿ ಬಗ್ಗೆ ನಾವು ಮಾತಾಡೋದಾಯ್ತಪ್ಪ ಅಂತಂದ್ರ, ಮೊದ್ಲು ಎಷ್ಟು ಇಳುವರಿ ಬರ್ತಿತ್ತು, ಈಗೇನ ಈ ಹೋಮಿಯೋ ಔಷಧ ಬಳಸದ ನಂತರ ಏನೋ ಬದಲಾವಣೆಗಳಾಗ್ಯಾವ? ಬದಲಾವಣೆ ಆಗ್ತಾರೆ. ಯಾಕಂದ್ರೆ ಸೈಜ್ ಬದಲಾವಣೆ ಆಗ್ಯದ ಅಂತ ಹೇಳಿದ್ರಿ, ದೊಡ್ಡದಾಗ್ಯದ ಅಂತ ಹೇಳಿದ್ರಿ? ಇಲ್ಲ ಇಲ್ಲ, ಬದಲಾವಣೆ ಆಗ್ತಾರೆ. ಅದು ಹೆಚ್ಚು ಕಮ್ಮಿ ಇದು ಆಗ್ತದಲ್ರಿ, ಸೈಜ್ ಹೆಚ್ಚಾಗ್ತದ, ಸೈಜ್ ಹೆಚ್ಚಾಗ್ತದ್ರಿ. ಮತ್ತ ಇವು ಈಗ ನಾವು ಫಸ್ಟ್ ಗೆ ನಾವು ಮೊದ್ಲಿನ ಇದಕ್ಕ ಎಕರೆಗೆ 2 ಬೇಡ 3 ಕಟ್ಟ ಬೆಳಿಬೇಕ ರಗಡಾಗ್ತಿತ್ರಿ, ಅದ್ರಲಿಂದ 3-4 ಬಿದ್ದಾವ್ರಿ. ಕಟ್ಟ ಹೆಚ್ಚದು ಕಟ್ಟಾರಿ 75 ಕಿಲೋ ಚೀಲಗಳು. ನಾನೇನ್ ಕೇಳಿದೆ, ಈಗ ಮೊದ್ಲು ನಿಮ್ಗೆ ಎಷ್ಟು ಇಳುವರಿ ಬರ್ತಿತ್ತು? 2 ಬರ್ತಿತ್ತು, 2 ಚೀಲ ಬರ್ತಿತ್ತು. ಈಗ 3 ಬಂದದ್ರಿ. ಈಗ 3 ಬಂದದ ಅಂದ್ರೆ ಬಹಳಷ್ಟು ವ್ಯತ್ಯಾಸ ಆಯ್ತು ನಿಮಗೆ. ಇನ್ನ ನೀವು ಇದ್ರೊಳಗ ಸಾಕಷ್ಟು ಸುಧಾರಣೆ ಮಾಡ್ಕೊಳ್ಬಹುದು. ಈಗ ತೊಗರಿಗೆ ಕುಡಿ ಚೂಟುದು ಅದೇನಾದ್ರೂ ಮಾಡಿದ್ರೆ ನಮ್ ಬಕ್ಕಳ ಆಗ್ತೈತಿ, ಅದ್ ಚೂಟುದ ಆಗಂಗಿಲ್ಲ ನಮಗ. ಇಲ್ಲ, ಅದಕ್ಕಾಗ ಒಂದ್ ಸಣ್ಣದ ಒಂದ್ ಯಂತ್ರ ಬರ್ತೈತಿ ನಿಮ್ಗೆ ಕುಡಿ ಚೂಟೋದಕ್ಕ. ನೋಡ್ಯಾವ್ರಿ, ನೋಡು ಯಾವಂದ್ರು ಅದಕ್ಕೆ ಬಹಳ ಹೈರಾಣ ಅಂತ. ಗಿರೀಶ್ ಅವರೇ ಕೊಡ್ತಾರೆ ಬೇಕಾದ್ರೆ ನಿಮ್ಗೆ ಅದೊಂದು ಯಂತ್ರ ಇದಾಗ್ತಿದ್ರಿ, ಅಡ್ಡಾಡುದಾಗುದಿಲ್ರಿ ಅಂತ ಹೇಳಿ ನಾವ್ ಬಿಟ್ಟಾರ. ಅವ್ರೆಲ್ಲಾ ಹೇಳಿದ್ರು, ಮತ್ತೆ ಇವ್ರು ಟ್ರೈ ಮಾಡ್ಯಾರ ಅವ್ರು ರಾಜು ಅವರು. ನಮ್ ಬಕ್ಕಳ ಆಗ್ತೈತಿ ಅಂತ ಹೇಳಿ ನೀವು ಬಟ್ಟೆ ನಿಮ್ ಜೋಡಿ ಯಾರು ಕೆಲಸ ಮಾಡೋದಕ್ಕ? ನಿಮ್ಮ ಯಾರು ಯಾರು? ನೀವು ಒಬ್ಬರೇ ಮಾಡ್ತೀರಿ ಕೆಲಸ? ಒಬ್ಬರೇ ಎಲ್ಲ ರೈತಾಪಿ ಕೆಲಸ ಎಲ್ಲ ನೀವು ಒಬ್ಬರೇ ಮಾಡ್ತೀರಿ? ಯಾರು ಇಲ್ರಿ, ನಮ್ಮ ಹೆಣ್ಮಕ್ಳು ನಾವು ಅಷ್ಟೇ ಅಷ್ಟೇ. ಮತ್ತ ಉಳಿದ ಕೆಲಸಕ್ಕೆ ಬೇಕಾದ್ರ ಆಳುಗಳು ಬೇಕಾದ್ರೆ ಏನ್ ಮಾಡ್ತೀವಿ? ಆಳುಗಳು ಬೇಕಾದ್ರೆ ತಗೋತೇವ್ರಿ, ಯಾವ ಇಲ್ಲ ನಾವು ಹೆಚ್ಚಿಗೆ ಆಳಾನ ತಗೊಳಂಗಿಲ್ಲ. ನೀವೇ ನಿಮ್ಮ ಮೈ ಮುರೋದು ನೀವೇ ದುಡಿತೀರಿ? ಅಂದ್ರೆ ಒಟ್ಟಾರೆಯಾಗಿ ಈಗ ಏನು ಈ ಔಷಧ ಇದೆ ಹೋಮಿಯೋ ಔಷಧ, ಅದು ನಿಮಗೆ ಸಮಾಧಾನ ಕೊಟ್ಟದ, ಖುಷಿ ಆಗ್ಯದ ಅದ್ರಿಂದ. ಮತ್ತ ಮುಂದಿನ ದಿವಸಗಳಲ್ಲಿ ಇದು ಎಷ್ಟು ಎಕರೆದೊಳಗೆ ನೀವು 4-5 ಎಕರೆದೊಳಗೆ ಉಪಯೋಗ ಮಾಡಾಗತ್ತೀರಿ ಈಗ? ಇಲ್ರಿ, ಇದು 12 ಎಕರೆ ಮಾಡಿದಾರೆ. ಈಗ 12 ಎಕರೆ ಮಾಡಿರಿ, ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲಾ ಪ್ರದೇಶದೊಳಗೆ ನೋಡ್ಬೇಕಲ್ರಿ ಅವ್ರು ಏನ್ ಹೇಳ್ತಾರ ಅದ್ ನಾವು ಮಾಡಕ್ ಅಡ್ಡಿ ಇಲ್ಲ. ಅವ್ರು ಹೇಳ್ತಾರ ಅಂತಲ್ಲ, ನಿಮಗ್ ಹೆಂಗ್ ಅನಿಸಿದ್ರಿ ಮಾಡ್ಲೇಬೇಕಂತಾರ? ಖಾತ್ರಿ ಆಗ್ಯದ ನಿಮಗ? ನಮಗ್ ಖಾತ್ರಿ ಆಗ್ಯಾದ್ರಿ, ಇದು ಖಾತ್ರಿ ಅದ ನಮಗ. ಅಡ್ಡಿಲ್ಲ, ಅಂದ್ರೆ ಇನ್ನು ಮುಂದ ಸಹಿತ ನೀವು ಎಲ್ಲಾ ಬೆಳೆ ಒಳಗ, ಈಗ ಹೂವಿನ ಬೆಳೆಗಳದಾವ, ಹೂವಿನ ಬೆಳೆ ಒಳಗೆ ನೀವು ಉಪಯೋಗ ಮಾಡಿಲ್ಲ? ಹೌದಾ? ಇನ್ನು ಮುಂದೆ ಹೂವಿನ ಬೆಳೆ ಒಳಗೆ ಉಪಯೋಗ ಮಾಡ್ತೀರಿ, ಜೋಳದ ಬೆಳೆ ಒಳಗೆ ಉಪಯೋಗ ಮಾಡ್ತೀರಿ? ಮಾಡ್ತೇವಲ್ರಿ, ಮತ್ತೆ ನಮಗೆ ಈಗ ಇದನ್ನ ಗೊತ್ತಾಗ್ಯದ ಮಾಡೈತೇವ್ರಿ. ಮುಂದೆ ಮತ್ತೆ ಖರ್ಚು ಕಮ್ಮಲ್ಲ, ಖರ್ಚು ಕಡಿಮೆ ಆಗ್ಯದ ನಿಮ್ಗ? ಹಾರೀ, ಎಷ್ಟು ಕಡಿಮೆ ಆಗ್ಯದ ನಿಮ್ಗೆ ಖರ್ಚು? ಈಗ ನೋಡ್ರಿ, ಈಗ ನಾವು ಒಂದ್ ಪ್ಯಾಕೆಟ್ ಗೊಬ್ಬರ ತಗೋಬೇಕಂದ್ರ 1400 ರೂಪಾಯಿ DAP, ಮತ್ತ 400 ರೂಪಾಯಿ ಯೂರಿಯಾಕ. ಇವ್ರು ಕಡಿಮೆ ಒಳಗಾಗ್ತೈತ್ರಿ, ಅದ್ರಾಗೆ ನಮ್ ಪೂರಾ ಹೊಲನೆ ಆಗಿ ಹೋಗದು. ಬರೀ ಇದಕ್ಕೆ ಹಚ್ಚುದಲ್ರಿ, ಮತ್ತೆ ಬೀಜಕ್ಕೆ ಇಟ್ಟು ಹಚ್ಚಿಗೆರಿನ ಬಿತ್ತದ. ಅಡ್ಡಿ ಇಲ್ಲ, ಮತ್ತೆ ಬೇರೆ ಏನು ಕೆಲಸ ಇಲ್ಲ. ಅಡ್ಡಿ ಇಲ್ಲ, ಈಗ ಅಂದ್ರೆ ಬಹಳ ಸರಳವಾಗಿ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಲ್ಲ, ಶ್ರಮನು ಹೆಚ್ಚು ಹತ್ತಂಗಿಲ್ಲ. ಶ್ರಮನ ಮತ್ತೆ ಗೊಬ್ಬರ ಬಿತ್ತಾಕ ಒಂದ್ ಆಳ್ ಬೇಕು ಇದಕ್ಕೆ, ಅದು ಏನು ಇಲ್ರಿ, ಜಂಜಟ್ ಏನು ಬರಂಗಿಲ್ಲ. ಕೂತಲ್ಲೇ ಬೀಜೋಪಚಾರ ಮಾಡೋದು, ಬಿತ್ತನೆ ಮಾಡಿಬಿಡುವುದು, ಮತ್ತೆ ಸರಳ ಆಯ್ತಲ್ಲ ಕೆಲಸ. ಮತ್ತೆ ಅದರಿಂದ ಏನೋ ಇದು ಇಲ್ಲ ನಿಮ್ಗೆ? ಹೌದಪ್ಪ, ಅಪಾಯದ ಇದು ಕೆಮಿಕಲ್ ಅದ, ಹಂಗೇನು ಇಲ್ಲ, ಎಲ್ಲ ನಾವೇ ಸ್ವಂತ ಮಾಡ್ತೇವ್ರಿ, ಏನು ಇಲ್ಲ.

ಪಾಯಳ ಓತ ಚೆಲ್ಲ ದಾರಡದ ಬರುವಾತ ಧರಿಯನ ಅಲ್ಲೇಳ ತಂದವದ ರೌಡ ಮರುದಪ್ಪನ ಧಾರಿಡದ ಬರುವಾತ ಧರಿಯಾತ ನಲ್ಲೇಳ ತಂದವದ ರೌಡ ಮರುದಪ್ಪನ ಕಬ್ಬಣದ ಕಡಿವಾಣ ಮುದ್ದೇನ ಒಲ್ಯಾಣ ಒಪ್ಪಿದರ ಒಯ್ಯ ನಿಮ್ಮೆ ಜನ ಕಬ್ಬಣದ ಕಡಿವಾಣ ಮುದ್ದೇನ ಒಲ್ಯಾಣ ಒಪ್ಪಿದರೆ ಒಯ್ಯ ನಿಮ್ಮೆ ಜನ ಕಬ್ಬಣದ ಕಡಿವಾಣ ಮುದ್ದೇನ ಒಲ್ಯಾಣ ಒಪ್ಪಿದರ ಒಯ್ಯ ನಿಮ್ಮೆ ಜನ ಕಬ್ಬಣದ ಕಡಿವಾಣ ಮುದ್ದೇನ ಒಲ್ಯಾಣ ಸಂಬಾಳೆ ಸೋನನ್ನ ರೇವಣ ಚದಲಿಲ್ಲ ಸಂಬಾಳ ಬೋಯವರ ದಣುದಾಹಾರ ಸಂಬಾಳೆ ಸೋನನ್ನ ರೇವಣ ಚದಲಿಲ್ಲ ಸಂಬಾಳ ಬೋಯವರ ದಣದಾಹಾರ ಸಂಬಾಳೆ ಸೋನನ್ನ ರೇವಣ ಚದಲಿಲ್ಲ ಸಂಬಾಳ ಬೋಯವರ ದಣುದಾಹಾರ ನಿನ್ನಿಂದಲ ಕಾಲಾಳ ದಡುದಾರ ಸಂಬಾಳ ಬೋಯವರ ದಣದಾರ ಬನಿಂದಲ ಕಾಲಾಳ ದಣದಾರ ಸಂಬಾಳ ಬೋಯವರ ದಣದಾರ ಬನಿಂದಲ ಕಾಲಾಳ ದಣದಾರ ನಿಂದಲ ಬೋಯವರ ದಣುದಾರ ಮುಂದಲ ಬೋಯವರ ದಣದಾರ ಬನಿಂದಲ ಬೋಯವರ ದಣದಾರ ಮುಂದಲ ಬೋಯವರ ದಣದಾರ ಬನಿಂದಲ ಬೋಯವರ ದಣದಾರ ಹಡಿಲಲ್ಲ ಕಾಲಾಳ ಗಿಡವಲ್ಲ ಕೈ ಬಂದ ಶಿರವೆ ಮತ್ತಿನ ಸಾಲ ವೈದ ಹಲ್ದ ನಡಗೆಯ ಲಿಂಗ ಸಾಗ ಒತ್ತಿಗ ಬ್ಯಾಳ ಕರುದ ಹಾವ ಸಡಗಾರ ದಿನದಲ್ಲ ನಡಗೆಯ ಲಿಂಗ ಸಾಗ ಹಂತನ ಸಾಲ ವೈದ ಹಂತ ಸಾಗ ಒತ್ತಗದಾಳ ಕರುದ ಹಾವ ಸಡಗಾರ ದಿನದಲ್ಲ ನಡಗೆಯ ಲಿಂಗ ಹಾಸ